ಏನು ರಹಸ್ಯ ಇದೆ ಸೃಷ್ಟಿಯ ಮೂಲ ರಹಸ್ಯ ಅದನ್ನು ಇವುಗಳಿಂದ ತಿಳ್ಕೊಂಡ್ಬಿಟ್ರು ಋಷಿಗಳು. ದೇಹಿ ಏಭ್ಯ ವಿಧಾನ ಚಕ್ರ ಅವ್ರು ತಿಳ್ಕೊಂಡ್ಬಿಟ್ರು. ಏನ್ ತಿಳ್ಕೊಂಡ್ಬಿಟ್ರು? ಯತ್ ಲೋ ರೋಹಿತಮಿವಾಭೂದಿತಿ ತೇಜಸ್ತದ್ರೂಪಮಿತಿ ಪೃಥ್ವಿಧಾನ ಚಕ್ರ. ಅವ್ರಿಗೆ ಗೊತ್ತಾಗೋಯ್ತು ಈ ಪ್ರಪಂಚದಲ್ಲಿ ಪ್ರಾಮಿನೆಂಟ್ ಆಗಿ ಮೂರು ಬಣ್ಣಗಳಿವೆ. ನಾವು ಹಿಂದೆ ನೋಡಿದ್ದೇವೆ ಮೂರು, ಬೆಂಕಿಗೆ, ನೀರಿಗೆ ಮತ್ತು ಮಣ್ಣಿಗೆ ಸಂಬಂಧಪಟ್ಟದ್ದು. ಅದರಲ್ಲಿ ಏನು ಕೆಂಪು ಬಣ್ಣ ಇದೆ? ಈ ಕೆಂಪು ಬಿಳಿ ಕಪ್ಪು ಅನ್ನೋದು ಬಹಳ ತಮಾಷೆ ಏನು ಅಂದ್ರೆ ಇದರಲ್ಲೊಂದು ಸ್ವಾರಸ್ಯ ಇದೆ. ಕೆಂಪು ಬಿಳಿ ಕಪ್ಪು ಮೂರು ಬಣ್ಣ, ಅದು ಬೆಂಕಿ, ನೀರು ಮತ್ತು ಪೃಥ್ವಿ ಇದರ ಬಣ್ಣ. ಇದು ಇದರ ಗುಣವನ್ನು ಕೆಂಪು ಅನ್ನೋದು ರಜುಗುಣವನ್ನು ಹೇಳುತ್ತೆ, ಬಿಳಿ ಅನ್ನೋದು ಸತ್ವಗುಣವನ್ನು ಹೇಳುತ್ತೆ, ಕಪ್ಪು ಅನ್ನೋ ತಮಗುಣವನ್ನು. ಆದ್ದರಿಂದ ಬಿಳಿ ಅಂಶ ಏನಿದೆ ಅದು ಸತ್ವದ ಅಂಶ, ರಜಸ್ಸಿನ ಅಂಶ ಏನಿದೆ ಅದು ಕೆಂಪು, ಕಪ್ಪು ಅಂಶ ತಮಸ್ಸಿನ ಅಂಶ ಏನಿದೆ ಅದು ಕಪ್ಪು. ಹೀಗೆ ಅದರಲ್ಲಿ ಎನರ್ಜಿ, ಈ ಮೂರು ಎನರ್ಜಿಗಳು ಸತ್ವ ರಜಸ್ಸು ತಮಸ್ಸು ಮೂರು ಎನರ್ಜಿಗಳು ಮೂರು ಬಣ್ಣಗಳಾಗಿ ವಸ್ತುಗಳನ್ನು ಕಾಣಿಸ್ತವೆ. ಸಮರ್ಥ ನಾವು ಪ್ರಾರಂಭದಲ್ಲಿ ಹೇಳಿದಂತ ಎನರ್ಜಿ ಹ್ಯಾಸ್ ಕಲರ್ ಅನ್ನೋಲ್ಲಿ ಬಂದಿವೆ. ಮೂರು ಎನರ್ಜಿಗಳೇನಿವೆ? ಸತ್ವ ರಜಸ್ಸು ತಮಸ್ಸು, ಅವು ಮೂರು ವರ್ಣಗಳಾಗಿ ಕಾಣಿಸಿಕೊಳ್ತವೆ. ಅದರಲ್ಲಿ ಯದ್ರೋಹಿತಂ ಭವತಿ ಯದ್ರೋಹಿತಮಿವ ಭವತಿ, ವಸ್ತುತಃ ಬಣ್ಣ ಇರೋದು ಆ ಮೂರು ಶಕ್ತಿಗಳಿಗೆ. ಆದ್ರೆ ಇದರಲ್ಲಿಯೂ ರೋಹಿತಮಿವ ಭವತಿ ಕೆಂಪಿನ ಹಾಗೆ ಕಾಣುತ್ತಲ್ಲ, ಕೆಂಪಿದ್ರೆ ತಲೆ ಅನ್ನೋದು ಕೆಂಪು ಕಾಣುತ್ತೆ ಅಲ್ಲ, ಇರೋ ಕೆಂಪಿನ ಹಾಗೆ ಕಾಣುತ್ತಲ್ಲ. ಅದೇನದು ಅಂದ್ರೆ ಒಂದು ತೇಜಸ್ತದ್ರೂಪಮಿತ ತದ್ವಿಧಾಂಶಕ್ರು, ಅದು ತೇಜಸ್ಸಿನ ಸಂಬಂಧಪಟ್ಟದ್ದು, ತೇಜಸ್ಸಿನ ಅಭಿಮಾನಿಯಾಗಿರತಕ್ಕಂಥ ಚತುರ್ಮುಖರಿಗೆ ಸಂಬಂಧಪಟ್ಟದ್ದು. ರಜೋಗುಣದ ಬಣ್ಣ ರಜೋಮಾನಿನಿಯಾದಂತಹ ಲಕ್ಷ್ಮೀ ದೇವಿಗೆ ಮತ್ತು ರಜೋಭಿಮಾನಿಯಾಗಿರತಕ್ಕಂತಹ ಚತುರ್ಮುಖರಿಗೆ ಸಂಬಂಧಪಟ್ಟದ್ದು. ಅದು ಈ ವೃತ್ತಿಗೆ ಸಂಬಂಧಪಟ್ಟದ್ದೇ ಅಲ್ಲ. ತೇಜಸ್ತದ್ರೂಪಮಿತಿ ತದ್ವಿಧಾಂಶಕ್ರು ಯದು ಶುಕ್ಲಮೇವ ಭವತಿ, ಯದು ರೋಹಿತಮೇವ, ಯದು ಶುಕ್ಲಮೇವ ಭವತಿ, ಬೆಳ್ಳಗಿನ ಹಾಗೆ ಕಾಣುತ್ತಲ್ಲ. ಬೆಳ್ಳಗೆ ಅಂತೇಳಿದ್ರೆ ಯಾಕೆ ಇದನ್ನು ಕಾಣುವುದೇ ಕಾಣುವುದಷ್ಟು ಇರುವುದರಲ್ಲಿ ಬೆಳ್ಳಗಿನ ಹಾಗೆ ಕಾಣುತ್ತಲ್ಲ. ಅದು ಏನದು ಅಂದ್ರೆ ಅಪಾಮ ರೂಪವಿತಿ ತದ್ವಿಧಾನ ಚಕ್ರ, ಅದು ನೀರಿಗೆ ನೀರಿನ ಅಭಿಮಾನಿ ಆಗಿರ್ತಕ್ಕಂಥ ಕೃಷ್ಣದೇವರಿಗೆ ಸಂಬಂಧಪಟ್ಟದ್ದು ಸತ್ವ ಸತ್ವಗುಣ ಮತ್ತು ಅದರ ವರ್ಣ. ಆಮೇಲೆ ಏನು ಕೃಷ್ಣಮೇವ ಆಗುವುದಿತಿ, ಕಪ್ಪಿನ ಹಾಗೆ ಕಾಣುತ್ತಲ್ಲ. ಅನ್ನಸ್ಯ ರೂಪವಿತಿ ತದ್ವಿಧಾನ ಚಕ್ರ, ಅದು ಅನ್ನಕ್ಕೆ ಸಂಬಂಧಪಟ್ಟದ್ದು, ತಮೋಗುಣಕ್ಕೆ ಸಂಬಂಧಪಟ್ಟದ್ದು, ಅನ್ನಮಾನಿನಿಯಾಗಿರ್ತಕ್ಕಂಥ ಅನ್ನಾಭಿಮಾನಿ ಆಗಿರತಕ್ಕಂಥ ಶಿವನೇ ಸಂಬಂಧಪಟ್ಟದ್ದು. ಶಿವ ಶಿವನಿಗೆ ಸಂಬಂಧಪಟ್ಟದ್ದು ತಮೋಗುಣ, ತಮೋಮಾನಿಯಾದಂತಹ ಶಿವ ಅವನಿಗೆ ಸಂಬಂಧಪಟ್ಟದ್ದು ಕಪ್ಪು. ಬಿಳಿ ಮತ್ತು ಕೆಂಪು ಸೃಷ್ಟಿ ಮತ್ತು ರಕ್ಷಣೆ, ಅದು ಪ್ರಾಣದೇವರಿಗೆ ಬ್ರಹ್ಮದೇವರಿಗೆ, ಭಗವಂತನ ಬಿಟ್ಟುಬಿಟ್ರೆ ಅನಂತರ, ಭಗವಂತನ ಬಿಟ್ರೆ ಸೃಷ್ಟಿ ಬ್ರಹ್ಮದೇವ ಸಂಬಂಧಪಟ್ಟದ್ದು, ಪಾಲನೆ ಪ್ರಾಣದೇವರ ಸಂಬಂಧ. ಸೃಷ್ಟಿ ಚಂದ್ರಮುಖ ಸೃಷ್ಟಿ ಮಾಡಿದ, ಆಮೇಲೆ ಉಸಿರಾಡಿಸುವ ಇವ ಪಾಲನೆ, ಅದೇ ಪಾಲನೆಯ ಸಂಬಂಧಪಟ್ಟ ಸತ್ವ ಕೂಡ ಬಿಳಿ, ಅದು ಪ್ರಾಣದೇವರಿಗೆ ಸಂಬಂಧಪಟ್ಟದ್ದು. ಸೃಷ್ಟಿಗೆ ಸಂಬಂಧಪಟ್ಟ ಕೆಂಪು ರಜೋಗುಣ ಅದು ಬ್ರಹ್ಮದೇವ ಸಂಬಂಧಪಟ್ಟದ್ದು. ಕಪ್ಪು ಪೃಥ್ವಿಯ ಗುಣ, ಕಪ್ಪು ತಮೋಗುಣ, ಅದು ಅದರ ಅಭಿಮಾನಿ ತಮೋಮನಿ ಆಗಿರತಕ್ಕಂಥ ಬದಲಿಗೆ ಸಂಬಂಧಪಟ್ಟದ್ದು ಸಂಹಾರ ಶಕ್ತಿ. ಹೀಗೆ ಮಣ್ಣು ನೀರು ಬೆಂಕಿ, ಬೆಂಕಿ ಸೃಷ್ಟಿಯ ಶಕ್ತಿ ಆಯ್ತು, ಕೆಂಪು ರಜೋಗುಣ, ಬೆಂಕಿ ಸೃಷ್ಟಿಯ ಶಕ್ತಿ. ಸೃಷ್ಟಿಯಾಗಬೇಕಾಗಿದ್ದರೆ ಬೆಂಕಿ ಬೇಕು. ಯಾವುದೇ ಒಂದು ವಸ್ತು ಸೃಷ್ಟಿಯಾಗಬೇಕಾಗಿದೆ, ದೇಹದಲ್ಲಿ ಒಂದು ಜೀವದಿಂದ ಇನ್ನೊಂದು ಜೀವ ಸೃಷ್ಟಿಯಾಗಬೇಕಾಗಿದ್ದರೆ ಬಳಗೆ ನಿಂದ ಬೇಕಾಗಿರುವಂತಹದ್ದು ಟೆಂಪರೇಚರ್. ಆಮೇಲೆ ಅದಕ್ಕೆ ಟೆಂಪರೇಚರ್ ಪ್ರಾಣಶಕ್ತಿ. ಎರಡನೇ ಸೃಷ್ಟಿಯಾದದ್ದು ಬೆಳೆಯಬೇಕಾಗಿದ್ದರೆ ಪ್ರಾಣದೇವರು, ಆಮೇಲೆ ನಾಶ ಆಗಬೇಕಾಗಿದ್ದರೆ ಒಂದು ಶಿವವರ್ಗ. ಹೀಗೆ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಬ್ರಹ್ಮವಾಯು ಇರುತ್ತದೆ. ಇದೆಲ್ಲಕ್ಕೂ ಮೂಲ ಪುರುಷನಾಗಿ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ತಾಯಿ ಲಕ್ಷ್ಮೀ ದೇವಿ, ಅವಳಿಗೂ ನಿಯಾಮಕನಾದಂತಹ ಪರಮ ಪುರುಷನಾಗಿ ಭಗವಂತ. ಇಷ್ಟು ವಿಷಯಗಳು ತಿಳಿದುಬಿಟ್ಟು ಅದರಿಂದ ಏನು ರೂಪ ಕಂಡ್ರು ಅದರದ್ದು ರೂಪ ಅಲ್ಲ, ಅದು ಆ ವಸ್ತುವಿನ ರೂಪ ಅಲ್ಲ, ಅದು ಆ ಕೆಂಪು ಅದು ಚತುರ್ಮುಖರಿಗೆ ಸಂಬಂಧಪಟ್ಟದ್ದು, ಅದು ಬಿಳಿ ಅದು ವಾಯುದೇವರಿಗೆ ಸಂಬಂಧಪಟ್ಟದ್ದು, ಆ ಕಪ್ಪು ಅದು ಮಣ್ಣಿನ ರೂಪ ಅಲ್ಲಪ್ಪ, ಅದು ಮುದ್ರೆಗೆ ಸಂಬಂಧಪಟ್ಟದ್ದು, ಮತ್ತೆ ಅದೆಲ್ಲವೂ ತಾಯಿ ಲಕ್ಷ್ಮಿಗೆ ಸಂಬಂಧಪಟ್ಟದ್ದು, ಲಕ್ಷ್ಮೀ ನಾರಾಯಣಿಗೆ ಸಂಬಂಧಪಟ್ಟದ್ದು, ಮತ್ತು ವಿಧಾನ ಚಕ್ರ ಇದನ್ನು ತಿಳಿದುಬಿಟ್ರು ಋಷಿಗಳು. ಅದರಿಂದ ಅವರಿಗೆ ಕನ್ಫ್ಯೂಷನ್ ಇಲ್ಲ ಅಲ್ಲಪ್ಪ ಎಂದು ಅವಿಜ್ಞಾತ ವಿಮಾ ಬೋದಿತಿ ಎಲ್ಲ ಹೇಳಿದ್ರಿ, ಎಲ್ಲ ಮೂರೇ ಬಣ್ಣ ಇರುದಾ ಅಥವಾ ವಿಜ್ಞಾನವೇ ಒಂದು ಅವಧಿ ಯಾವುದೋ ಒಂದು ಯಾವುದರದ್ದು ಅಂತ ಗೊತ್ತಾಗದೆ ಒಂದು ಬಣ್ಣ ಕಾಣುತ್ತಲ್ಲ ಅದು ಕಾಂಬಿನೇಷನ್ ಡಿಫರೆಂಟ್ ಕಲರ್ಸ್ ಬೇರೆ ಬೇರೆ ಬಣ್ಣಗಳನ್ನು ಮಿಕ್ಸ್ ಮಾಡಿದ್ರೆ ಬೇರೊಂದು ಬಣ್ಣ ಆಗುತ್ತೆ. ಬಿಳಿ ಮತ್ತು ಕೆಂಪು ಮಿಕ್ಸ್ ಮಾಡಿದ್ರೆ ಇನ್ನೊಂದು ಕಲರ್ ಆಗುತ್ತೆ. ಯಾವ್ಯಾವುದೋ ಒಂದೊಂದು ಬಣ್ಣಗಳನ್ನು ಮಿಕ್ಸ್ ಮಾಡಿಬಿಟ್ರೆ ಇದು ಅಡಿಕೆ ಮತ್ತು ಸುಣ್ಣ ಬಿಸಿಬಿಟ್ಟು ಕೆಂಪಾಗ್ಬಿಡ್ತದೆ. ಅಡಿಕೆ ರಸ ಸುಣ್ಣದೊಟ್ಟಿ ಬರೆದು ಬಿಟ್ಟು ಕೆಂಪಾಗ್ಬಿಡ್ತದೆ. ಅದೇ ಅಡಿಕೆಯಲ್ಲಿ ಕೆಂಪಿಲ್ಲ ಸುಣ್ಣದಲ್ಲಿ ಕೆಂಪಿಲ್ಲ ಮಿಕ್ಸ್ ಆದವರು ಕೆಂಪಾಗಿದೆ. ಹೀಗೆ ಎರಡು ಬೇರೆ ಬೇರೆ ಬಣ್ಣಗಳು ಸಂಯೋಜನೆಯಿಂದ ಒಂದು ಹೊಸ ಬಣ್ಣ ಸೃಷ್ಟಿ ಆಗ್ತದಲ್ಲ, ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು? ಅದು ನಿಮ್ಗೆ ಅವಿಜ್ಞಾತ ಯಾವ ದೇವತೆ ಸಂಬಂಧಪಟ್ಟದ್ದು ಗೊತ್ತಿರದೇ ಇದ್ದದ್ದು ಬಣ್ಣ ಮತ್ತೆ ಎಂದು ಅವಿಜ್ಞಾತಮೇವ ಭವತಿ. ಯಾವುದೋ ನಮ್ಮ ಗಮನಕ್ಕೆ ಬಾರದೆ ಯಾವ ದೇವತೆಗೆ ಸಂಬಂಧಪಟ್ಟ ಬಣ್ಣ ಅಂತ ಗೊತ್ತಾಗದೆ ಬಣ್ಣಗಳಿವೆ ಅಲ್ಲ ಅವು ಯಾವುದು ಅಂದ್ರೆ ಏತಾಸಾಮೇವ ದೇವತಾ ನಾಮ ಸಮಾಸ ಇತಿ ತದ್ವಿಜಾಂಚಕ್ರು. ಅದೇನು ಗೊತ್ತಲ್ಲ, ಏನು ನೀವೇ ಹೇಳಿದ್ರಲ್ವಾ ಎರಡು ಬಣ್ಣ ಒಟ್ಟಾಗಿ ಆದ್ದು ಅಂತ. ಈ ಎರಡು ದೇವತೆಗಳು ಒಟ್ಟಾಗಿ ಆದ್ದು ಅಷ್ಟೇ. ಈಗ ನೂರು ಬಣ್ಣದಿಂದ ನೂರು ಬಣ್ಣ ಆಯ್ತು, ನೂರು ದೇವತೆಗಳಲ್ಲಿ ಮಿಶ್ರಣದಿಂದ ಆ ದೇವತೆಗಳು ಒಬ್ಬರಿಗೊಬ್ಬರು ಸೇರಿ ಅದನ್ನ ಅವರ ಸಂಯೋಗದಿಂದ ಹೊಸ ಬಣ್ಣ ಸೃಷ್ಟಿ. ಅದು ಎರಡು ದೇವತೆಗಳ ಸಂಯೋಗದಿಂದ ಆಗಿರ್ತಕ್ಕ ಹೊಸ ಒಂದು ನೀವು ವಸ್ತು. ಅದರಿಂದ ಏತಾಸಾಮ ಇವ ದೇವತಾನ ಸಮಾಸ, ಇವರದೇ ಸಮಾಸ. ಅದು ಸಮಾಸ ಅಂದ್ರೆ ಸಮಷ್ಟಿ. ಇವರ ಈಗ ಎರಡು ಬಣ್ಣಗಳ ಸಮಾಸ, ಎರಡು ಬಣ್ಣಗಳು ಸೇರಿ ಒಂದು ಹೊಸ ಬಣ್ಣ ಬಂತು. ಈ ಎರಡು ದೇವತೆಗಳ ಶಕ್ತಿಗಳು ಸೇರಿ ಹೊಸ ಬಣ್ಣ ಆಯ್ತು ಅಷ್ಟೇ. ಈ ಮೂರು ದೇವತೆಗಳದ್ದೇ ನಾನಾ ನೂರು ರೂಪಗಳದ್ದು, ಅದು ಬೇರೆ ದೇವತೆಗಳು ಬೇಡ. ಅದಕ್ಕೆ ಮೂಲಭೂತವಾಗಿ ಮೂರೇ ದೇವತೆಗಳು, ಮೂರೇ ಬಣ್ಣಗಳು, ಮೂರು ಬಣ್ಣ ನೂರು ಬಣ್ಣ ಆಯ್ತು. ಮೂರು ದೇವತೆಗಳ ಸಂಯೋಗ ಉಪಯೋಗ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚು ದುರುಪಯೋಗ ಮಾಡ್ಲಿಕ್ಕೆ ಗೊತ್ತಿಲ್ಲ. ಮನುಷ್ಯನ ಬುದ್ಧಿ ಇದೆ ಅಂತ ದುರುಪಯೋಗ ಮಾಡ್ಲಿಕ್ಕೆ ಗೊತ್ತಿದೆ, ಒಬ್ಬ ಬುದ್ಧಿಯನ್ನು ದುರುಪಯೋಗ ಮಾಡ್ಲಿಕ್ಕೆ ಗೊತ್ತಿಲ್ಲ, ಉಪಯೋಗ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅದೇ ಕಪ್ರಾಡಿ. ಹಾಗೆ ಒಳಗಿನಿಂದ ನೀವು ಮಂದಮಯ ಕೋಶ ಮನುಷ್ಯನ ಕಿತ್ತ ಗಟ್ಟಿ ಇರ್ಬೋದು, ಪ್ರಾಣಮಯ ಕೋಶ ಮನೋಮಯ ಕೋಶ ಸ್ವಾರಸ್ಯದ ಪ್ರಾಣಮಯ ಕೋಶವೂ ಗಟ್ಟಿ ಇದೆ. ಇಂದ್ರಿಯಗಳು ಮನುಷ್ಯನ ಕಿವಿಗಿಂತ ಅವಳು ಕಣ್ಣು ಚುರುಕು, ಮನುಷ್ಯನ ಕಿವಿಯಿಂದ ಅವಳು ಕಿವಿ ಚುರುಕು, ಎಲ್ಲ ಇಂದ್ರಿಯಗಳು ಚುರುಕು, ಮನುಷ್ಯನ ಕೈಗಾರಿಗಿಂತ ಅವಳು ಕೈಕಾಲು ಗಟ್ಟಿ ಓಡ್ತಾವೆ. ಅನ್ನಮಯ ಕೋಶ ಪ್ರಾಣಮಯ ಕೋಶದಲ್ಲಿ ಪ್ರಾಣಿಗಳ ಬಾಡಿ ಪರ್ಫೆಕ್ಟ್ ಆಗಿದೆ, ಮನೋಮಯ ಕೋಶಕ್ಕೆ ಬಂದಾಗದು ಒಳಗಿನ ಇನ್ನರ್ ವರ್ಲ್ಡ್ ಇಸ್ ಸೋ ವೀಕ್. ಹಾಗಾಗಿ ಅದು ಪುರುಷ ಅಲ್ಲ, ಒಳಗಿನ ಬೆಳವಣಿಗೆ ಏನೂ ಆಗಿಲ್ಲ, ಇಲ್ಲೇ ಆಗಲ್ಲ, ಒಳಗಿಂದ ಬೆಳವಣಿಗೆ ಆಗಿದೆ. ಮನೋಮಯ ಕೋಶ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಎಂತ ಜಾಗೃತವಾಗಿದೆ, ಇವನಲ್ಲಿ ಏನು ಬೇಕಾದರೂ ಮಾಡಬಹುದು. ಯಾಕಂದ್ರೆ ಈ ಒಳಗಿನ ಬಾಹ್ಯ ಪ್ರಪಂಚಕ್ಕಿಂತ ಸಾವಿರ ಪಟ್ಟು ಶಕ್ತಿ ಶಾಲೆ ಆಗಿರ್ತಕ್ಕಂಥದ್ದು ಬೆಟರ್ ವರ್ಲ್ಡ್. ಆ ಮನಸ್ಸು ಅನ್ನೋದು ಎಷ್ಟು ಅದ್ಭುತವಾದ ಸಂಗತಿ ಅಂದ್ರೆ ಕಲ್ಪನಾತೀತವಾದ ಪವರ್ಗಳೆಲ್ಲ ಇವೆ, ಅದನ್ನ ಬಳಸುವ ಶಕ್ತಿಯನ್ನು ಕೊಟ್ಟಿದ್ದಾನೆ, ಬಳಸುವ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಬಳಸು ಇದೆ, ಅದನ್ನು ಬಳಸಬೇಕು ಅನ್ನೋ ಬುದ್ಧಿ ಇಲ್ಲ ಬಹಳ ಜನಕ್ಕೆ. ಯಾಕೆಂದ್ರೆ ಇದೆ ಅನ್ನೋದೇ ಗೊತ್ತಿದೆ, ಅದೊಂದು ಇದೆ ಅಂತ ಗೊತ್ತಾಗದೆ ಅದನ್ನು ಬಳಸಬೇಕು ಅನ್ನೋ ಬುದ್ಧಿ ಇಲ್ಲ. ಆದರೆ ಅತ್ಯದ್ಭುತವಾಗಿರತಕ್ಕಂತಹ ಈ ಮನಸ್ಸು ಎನ್ನುವ ಯಂತ್ರ ಒಂದು ಕಂಪ್ಯೂಟರ್ ಪ್ರಪಂಚದ ಎಲ್ಲ ರಹಸ್ಯಗಳನ್ನ ಮುಕ್ತ ವರ್ತಮಾನ ಭವಿಷ್ಯತ್ತುಗಳನ್ನ ಜಾಲಾಡಿಸಬಲ್ಲಂತ ಒಂದು ಅತ್ಯದ್ಭುತವಾದ ಕಂಪ್ಯೂಟರ್ ರೆಡಿಮೇಡ್ ಆಗಿದೆ, ಸಾಫ್ಟ್ವೇರ್ ಹಾಕಿ ಕ್ರಿಯೇಟ್ ಮಾಡಿದೆ ರೆಡಿ ಆಗಿದೆ. ಆದ್ರೆ ನಾವು ಮತ್ತೆ ರಿಸಲ್ಟ್ ತೆಗೆದಂತಹ ಅದ್ಭುತವಾದ ಒಂದು ಯಂತ್ರ ಮನುಷ್ಯನಿಗೆ ಕೊಟ್ಟಿದ್ದಾನೆ ಅನ್ನುವಂತ ಪ್ರಾಣಿಗಳಿಗೆ ಕೊಟ್ಟಿದೆ. ಆದ್ರಿಂದ ಪುರುಷ ಅಂದ್ರೆ ಪರ್ಫೆಕ್ಟ್ ಮಾಡಿ ಅಂದ್ರೆ ಮನುಷ್ಯ ಶರೀರ, ಮನುಷ್ಯ ಶರೀರದ ಒಳಗೆ ಈ ಮೂರು ಸಂತತಿಗಳು ಅಂದ್ರೆ ಸತ್ವ ರಜಸ್ ತಮಸ್ಸು ಪೃಥ್ವಿಯ ಭೂತೇಜಸ್ ಶಿವ ಬ್ರಹ್ಮವಾಯುಗಳು ಲಕ್ಷ್ಮಿ ಇವರು ಈ ದೇಹದೊಳಗೆ ಈ ದೇವತಾ ಶಕ್ತಿಗಳು ಈ ಮೂರು ಭೂತಗಳನ್ನು ಒಳಗಿನಿಂದ ಸಂಕಲನ ಮಾಡಿ ಅದನ್ನು ಸಂಕಲನ ಮಾಡಿ ಬೆರೆಸಿ ಹೇಗೆ ಈ ದೇಹದೊಳಗೆ ಮೂರು ತ್ರಿವೃತ್ತಕರಣದಿಂದ ಈ ಭೂತಗಳ ಒಟ್ಟು ರಚನೆ ದೇಹದಲ್ಲಿ ಆಗಿದೆ ಅದನ್ನು ಹೇಳ್ತೇನೆ ಕೇಳು. ಏನು ಮೊದಲು ಪೃಥ್ವಿ ಮಣ್ಣಿನ ಅಂಶ ನಮ್ಮ ದೇಹಕ್ಕೆ ಹೋಗ್ತದೆ, ಮಣ್ಣಿನ ಅಂಶ ಈ ಅನ್ನಮಯ ಶರೀರ ಬೆಳಿಬೇಕು, ಅನ್ನಮಯ ಶರೀರ ಬೆಳೆಯೋದಕ್ಕೋಸ್ಕರ ಮಣ್ಣು ಸಪ್ಲೈ ಮಾಡ್ತಾ ಇರ್ಬೇಕು, ಮಣ್ಣಿನ ದೇಹ ಅದಕ್ಕೆ ಮಣ್ಣು ಸಪ್ಲೈ ಮಾಡ್ತಾ ಇರ್ಬೇಕು. ಮಣ್ಣು ಸಪ್ಲೈ ಮಾಡೋದು ಅಂದ್ರೆ ಫುಡ್, ನಾವು ತಿನ್ನುವ ಹಣ್ಣು ಅದು ಮಣ್ಣು, ನಾವು ತಿನ್ನುವ ಅನ್ನ ಅದು ಮಣ್ಣು, ಎಲ್ಲ ಅದು ಒಂದು ಟೇಸ್ಟ್ ಬಂದು ಉಳಿತಿತ್ತು ಮಣ್ಣೆ ಟೇಸ್ಟ್ ಇದರಿಂದ ತಿನ್ನುತ್ತದೆ, ರುಚಿ ಆಯ್ತು ಅಂದ್ರೆ ಮಣ್ಣೆ ತಿನ್ನೋದು ಅದಕ್ಕೆ ರುಚಿ ಬಂದು ಅಂದ್ರೆ ಮಣ್ಣಿಗೆ ರುಚಿ ಬಂದ ನೀರು ಸಿಗುತ್ತೆ, ನೀರಿನ ಅಂಶ ಸೇರಿದ ಕೂಡಲೆ ಅದನ್ನು ಟೇಸ್ಟ್ ಇವಾಗ ಹಣ್ಣು ಅದ್ರ ಸಿಹಿ ರಸ ಸೇರಿದೆ, ಆ ಸಿಹಿ ರಸ ಹಿಂದೆ ತೆಗೆದುಬಿಟ್ರೆ ಏನೊಂದರೆ ಹಣ್ಣಿನಲ್ಲಿ ಯಾವತ್ತು ಏನಿದೆ ಬಿಸಾಡುತ್ತೆ, ಅದನ್ನು ನೀರಿನ ಅಂಶ ಸೇರಿದ್ರೆ ಅಲ್ಲೊಂದು ಟೇಸ್ಟ್ ಸಿಗಬೇಕು, ರುಚಿಯಾಯಿತು ತಿಂದ ಹಾಗಾದ್ರೆ ಮಣ್ಣು ನೀರಿನೊಡನೆ ಬೆರೆತು ಒಂದು ಹೊಸ ಆವಿಷ್ಕಾರ ಆಗುತ್ತೆ ಪದಾರ್ಥ ಟೇಸ್ಟ್ ಕ್ರಿಯೇಟ್ ಆಗ್ತದೆ ಅವಾಗ ಫುಡ್ ಆಗ ಸರಿ. ಆ ಅನ್ನದ ಅಂಶ ಏನು ಕೊಟ್ಟ ಇರುತ್ತೆ ಅನ್ನವಶಿತಂ ತ್ರೇಧಾ ವಿಧೀಯತೆ, ಮೊದಲು ಅನ್ನ ಕಪ್ಪು ತಮೋಗುಣ ಅದು ನಮ್ಮ ದೇಹ ರಚನೆ, ದೇಹ ಬೆಳಿಬೇಕಾದ್ರೆ ಮತ್ತೆ ಅನ್ನ ತಿನ್ಬೇಕು, ಮಣ್ಣು ತಿನ್ಬೇಕು, ಮಣ್ಣಿನ ಮಣ್ಣಿನಿಂದ ಆದ ದೇಹ ಬೆಳೆಯುತ್ತೆ ತರಬೇಕು. ಆ ಅನ್ನ ತಿಂತ ತಿಂತ ಒಳಗೊಂದ ತಕ್ಷಣ ಎಷ್ಟೆಲ್ಲ ಕೆಲಸ ಸುಲಭವಾಗಿ ನಾವು ತಿಂತೇವೆ.